ಮೂಲರೂಪಿ ನಾರಾಯಣ ಪ್ರಳಯ ಕಾಲದಲ್ಲಿ ಸಮಸ್ತ ಜೀವರಾಶಿಗಳನ್ನು ತನ್ನ ಉದರದಲ್ಲಿಟ್ಕೊಂಡು ಲಕ್ಷ್ಮೀದೇವಿ ಸಹಿತನಾಗಿ ಯೋಗ ನಿದ್ರೆಯಲ್ಲಿ ಇದ್ದ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿದ್ದಾನೆ. ಹೀಗೆ ಸಮಸ್ತ ಜೀವರನ್ನು ಇಟ್ಕೊಂಡಿದ್ದ ಅಂದರೆ ಹೇಗೆ ಇಟ್ಕೊಂಡಿದ್ದ, ಎಲ್ಲರನ್ನೂ ಒಟ್ಟಿಗೆ ಇಟ್ಕೊಂಡಿದ್ದ ಹೇಗೆ ಅಂತ ಕೇಳಿದ್ರೆ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ. ನಾಭೋರದು ವಾಮಭಾಗೆ ಅಂದರೆ ಸಾಧನೆ ಪೂರ್ತಿಯಾಗಿ ನಿತ್ಯ ದುಃಖರೂಪವಾಗಿರ್ತಕ್ಕಂಥ ತಮಸ್ಸಿನಲ್ಲಿ ಇರೋರನ್ನು ನಾಭಿಯ ಕೆಳಗಡೆ ಎಡಭಾಗದಲ್ಲಿ ಇಟ್ಕೊಂಡಿರ್ತಾನೆ. ನಾಭೇರದು ದಕ್ಷಿಣ ಭಾಗೆ ತಮೋಯೋಗ್ಯಾನ್, ಇನ್ನೂ ಸಾಧನೆ ಬಾಕಿ ಇರ್ತಕ್ಕಂಥ ತಮೋಯೋಗ್ಯರನ್ನು ನಾಭಿ ಪ್ರದೇಶದ ಕೆಳಗಡೆ ಬಲಭಾಗದಲ್ಲಿ ಇಟ್ಕೊಂಡಿರ್ತಾನೆ. ತನು ಪ್ರದೇಶ ನಿತ್ಯ ಸಂಸಾರಿಣ, ನಾಭಿ ಪ್ರದೇಶದ ಮಧ್ಯದಲ್ಲಿ ನಿತ್ಯ ಸಂಸಾರಿ ಜೀವರನ್ನು, ಅದೇ ರೀತಿಯಾಗಿ ನಾಭಿ ಮೇಲ್ಭಾಗದಲ್ಲಿ ಬಲಗಡೆಯಲ್ಲಿ ಮುಕ್ತರಾದವರನ್ನು, ನಾಭಿ ಮೇಲ್ಭಾಗದ ಎಡಭಾಗದಲ್ಲಿ ಸಾಧನೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಮುಕ್ತಿಯೋಗ್ಯ ಜೀವರನ್ನು, ಹೀಗೆ ಆ ಎಲ್ಲ ಜೀವರನ್ನು ಪ್ರತ್ಯೇಕವಾಗಿ ಪರಮಾತ್ಮ ತನ್ನ ಉದರದಲ್ಲಿ ಇಟ್ಕೊಂಡಿರ್ತಾನೆ. ಅನಿರುದ್ಧ ರೂಪ ಪರಮಾತ್ಮನಿಂದ ಸೃಷ್ಟಿ ಕಾರ್ಯ, ಪ್ರದ್ಯುಮ್ನನಿಂದ ಸ್ಥಿತಿ ಕಾರ್ಯ, ಸಂಕರ್ಷಣನಿಂದ ಲಯ ಕಾರ್ಯ, ವಾಸುದೇವ ರೂಪದಿಂದ ಮುಕ್ತಿ ಪ್ರದತ್ವ, ನಾರಾಯಣ ರೂಪದಿಂದ ಸರ್ವ ಜಗತ್ತಿಗೆ ಆಶ್ರಯ ಅಂತ ಇತ್ಯಾದಿ ಅಲ್ಲೆಲ್ಲ ತಿಳಿಸಿದ್ರು. ಈಗ ಕಾರಣರೂಪ ಕಾರ್ಯರೂಪ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಐದು ಕಾರಣರೂಪ ಇಪ್ಪತ್ತೈದು ಕಾರ್ಯಗಳೆನಿಸುವವು ಆರೈದು ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ಭೇದವರ್ಜಿತ ಮೂಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸ್ವ ಉದರದುಳ್ಳಿಟ್ಟೆಲ್ಲರನ್ನು ಸಂತೈಪ ಸರ್ವಜ್ಞ. ನಾರಾಯಣಾದಿ ಐದು ಕಾರಣರೂಪಗಳು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ಪ್ರಕೃತಿ ಅಂದರೆ ಅವ್ಯಕ್ತ ತತ್ವ, ಮಹತ್ತತ್ವ ಮೊದಲಾಗಿರ್ತಕ್ಕಂಥ ಇಪ್ಪತ್ತೈದು ತತ್ವಗಳಲ್ಲಿ ಇಪ್ಪತ್ತೈದು ಕಾರ್ಯರೂಪಗಳು ಅಂತಿದೆ. ಹೀಗೆ ಒಟ್ಟು ಮೂವತ್ತು ರೂಪಗಳಿಂದ ಭಗವಂತ ಚರ ಅಚರ ಅಂದರೆ ಎಲ್ಲ ಸಕಲ ಜಡ ಚೇತನಗಳಲ್ಲಿ ನಾರಾಯಣನು ಇದ್ದಾನೆ. ಇಂತಹ ಪರಮಾತ್ಮ ಭೇದರಹಿತನು. ಇಷ್ಟೆಲ್ಲ ರೂಪಗಳಲ್ಲಿ ಅಭೇದ ಚಿಂತನೆಯನ್ನು ಮಾಡಬೇಕು. ಅವನೇ ಮೂರು ಲೋಕಗಳಿಗೆ ಜಗಜ್ಜನ್ಮಾದಿ ಕಾರಣ, ಮುಕ್ತಿದಾಯಕ. ಈ ರೀತಿಯಾಗಿ ಪರಮಾತ್ಮ ತನ್ನ ಉದರದಲ್ಲಿಟ್ಟೆಲ್ಲರನ್ನು ಸಂತೈಸುವನು. ತನ್ನ ಉದರದಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಇಟ್ಟು ಸಂರಕ್ಷಣೆಯನ್ನು ಮಾಡ್ತಾನೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಮೂಲರೂಪ ನಾರಾಯಣ ರೂಪ ವಾಸುದೇವಾದಿ ನಾಲ್ಕು ರೂಪಗಳು ಪ್ರಕೃತಿ ಮೊದಲಾಗಿರ್ತಕ್ಕಂಥ ಇಪ್ಪತ್ತೈದು ತತ್ವಗಳಲ್ಲಿ ಅಂತರ್ಯಾಮಿಯಾಗಿರುವ ಇಪ್ಪತ್ತೈದು ರೂಪಗಳಿಗೆ ಅಭಿವ್ಯಕ್ತಿ ಕಾರಣ ಆಗಿರೋದ್ರಿಂದ ಕಾರಣರೂಪಗಳು ಅಂತ ಅದನ್ನು ಕರೆಯೋದು. ಹೀಗಾಗಿ ನಾರಾಯಣಾದಿ ಐದು ರೂಪಗಳು ಕಾರಣರೂಪಗಳು. ಇಪ್ಪತ್ತೈದು ಕಾರ್ಯಗಳೆನಿಸುವವು ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಇವು ಇಪ್ಪತ್ನಾಲ್ಕು ತತ್ವಗಳು ಉತ್ಪನ್ನ ಆಗೋದರಿಂದ ಕಾರ್ಯಗಳು ಸಸರ್ಜ ಭಗವಾನಾದು ತ್ರೀನ್ ಗುಣಾನ್ ಪ್ರಕೃತೇಹ ಪರಹ ಅಂತ. ಈ ರೀತಿಯಾಗಿ ಪರಮಾತ್ಮ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಸತ್ವ, ರಜ, ತಮೋ ಈ ಮೂರು ಗುಣಗಳು ಕೂಡ ಸಾಮ್ಯಾವಸ್ಥೆಯಲ್ಲಿ ಇರುತ್ತೆ. ಈ ಸಾಮ್ಯಾವಸ್ಥೆಯೇ ಪ್ರಳಯ ಅಂತ. ಅದನ್ನು ವಿಷಮಾವಸ್ಥೆಗೆ ತರೋದೇ ಸೃಷ್ಟಿ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ವಿಷಮಾವಸ್ಥೆ ಅಂದರೆ ಸತ್ವರಾಶಿ ಮಾತ್ರ ಶುದ್ಧ ಸತ್ವಮಯವಾಗಿರುತ್ತೆ, ರಜ ಮತ್ತು ತಮೋ ಗುಣಗಳಿಂದ ಯಾವತ್ತೂ ಮಿಶ್ರಿತ ಆಗಿರೋದಿಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಆ ಮುಕ್ತರು ವಾಸ ಮಾಡ್ತಕ್ಕಂಥ ಸ್ಥಳಗಳಿದೆಯಲ್ಲ, ಅಲ್ಲಿ ಮುಕ್ತರ ಭೋಗಕ್ಕಾಗಿ ಶುದ್ಧ ಸತ್ವ ರಾಶಿಗಳು ಇರುತ್ತೆ. ರಜ ಮತ್ತು ತಮೋ ರಾಶಿಗಳು ಹೀಗೆ ಶುದ್ಧ ರಜ ಮತ್ತು ತಮಸ್ ಆಗಿರೋದಿಲ್ಲ, ಇದುವೇ ವೈಷಮ್ಯ ಅಂತ ಕರೀತಾರೆ. ಲಯಕಾಲ ಪ್ರಾಪ್ತಿಯಾದಾಗ ಮಹತ್ತತ್ವದ ರಜೋಗುಣದ ಹನ್ನೆರಡು ಭಾಗಗಳಲ್ಲಿ ಹತ್ತು ಭಾಗ ಶುದ್ಧ ಸತ್ವರಾಶಿಯಲ್ಲಿ ಬಂದು ಸೇರಿ ಅದನ್ನು ಮಿಶ್ರ ಮಾಡುತ್ತೆ. ಒಂದು ರಜೋ ಭಾಗ ತಮೋ ರಾಶಿಗೆ ಬಂದು ಬೀಳುತ್ತೆ, ಇನ್ನೊಂದು ಭಾಗ ಹಾಗೆ ಇರುತ್ತೆ. ಆದ್ದರಿಂದ ಹನ್ನೆರಡು ಗುಣಗಳಲ್ಲಿ ರಜೋಭಾಗದಲ್ಲಿ ಇರ್ತಕ್ಕಂಥ ಹನ್ನೆರಡು ಗುಣಗಳಲ್ಲಿ ಹತ್ತು ಬಂದು ಸತ್ವವನ್ನು ಶುದ್ಧ ಸತ್ವವನ್ನು ಸೇರುತ್ತೆ, ಇನ್ನೊಂದು ಭಾಗ ಅಂದರೆ ಹನ್ನೊಂದನೇ ಭಾಗ ತಮೋ ರಾಶಿಗೆ ಬಂದು ಸೇರಿಕೊಳ್ಳುತ್ತೆ, ಹನ್ನೆರಡನೇ ಭಾಗ ಹಾಗೆ ಇರುತ್ತೆ. ಇದೇ ಮಹತ್ತತ್ವದ ಸೂಕ್ಷ್ಮ ಸೃಷ್ಟಿ ಅಂತ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಮಹತ್ತತ್ವವು ಪ್ರಕೃತಿಯಲ್ಲಿ ಲಯ ಹೊಂದಿತ್ತು ಅಂತ ಇದನ್ನೇ ಹೇಳೋದು. ಸೃಷ್ಟಿಕಾಲ ಬಂದಾಗ ಈ ಸೂಕ್ಷ್ಮವಾದ ಮಹತ್ತತ್ವಕ್ಕೆ ಹಿಂದೆ ಸತ್ವರಾಶಿಯಲ್ಲಿ ಸೇರಿಕೊಂಡಿದ್ದ 10 ಭಾಗ ರಜೋಗುಣ, ತಮೋರಾಶಿಯಲ್ಲಿ ಬಿದ್ದಿದ್ದ 1 ಭಾಗ ರಜೋಗುಣ ಹಿಂತಿರುಗಿ ವಾಪಸ್ ಬಂದು ಅದಕ್ಕೆ ಉಪಚಯವನ್ನು ಮಾಡುತ್ತೆ, ಸ್ಥೂಲ ರೂಪಕ್ಕೆ ತರುತ್ತೆ. ಆಗ ಅದು ಮಹತ್ತತ್ವ ಅಂತ ಕರೆಸ್ಕೊಳ್ಳುತ್ತೆ. ಲಯಕಾಲದಲ್ಲಿ ಸೂಕ್ಷ್ಮವಾಗಿ ಇರ್ತಕ್ಕಂಥ ಈ ತತ್ವಗಳಿಗೆ ಸೃಷ್ಟಿಕಾಲದಲ್ಲಿ ಸ್ಥೂಲ ರೂಪದಿಂದ ಅಭಿವ್ಯಕ್ತಿ. ಸೂಕ್ಷ್ಮರೂಪೇಣ ನಿತ್ಯಾನಾಂ ಮಹದಾದೀನಾಂ ಪ್ರಕೃತಿಯಾದಿ ಅಂಶೈ ಉಪಚಯ ಮಾತ್ರ ಕ್ರಿಯತೆ ಅಂತ ತತ್ವಸಂಖ್ಯಾನ ಟೀಕೆಯಲ್ಲಿ ತಿಳಿಸ್ತಾರೆ. ಹೀಗೆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿಗೂ ಮತ್ತು ಮಹದಾದಿ 24 ತತ್ವಗಳಿಗೂ ಸೃಷ್ಟಿ ಇರೋದರಿಂದ ಕಾರ್ಯಗಳು 25 ಅಂತ. ಅವುಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ಭಗವಂತನ ರೂಪಗಳು ಕೂಡ 25. ಈ ರೀತಿಯಾಗಿ ಪರಮಾತ್ಮ 25 ರೂಪಗಳಿಂದ ಕಾರ್ಯರೂಪ ಅಂತ ಕರೆಸ್ಕೋತಾನೆ. ಹೀಗೆ ಮೂಲ ರೂಪ 5, ಕಾರ್ಯರೂಪ 25, ಒಟ್ಟು 30 ರೂಪಗಳಿಂದ ರಮಿಸುತ್ತಿಪ್ಪನು ಚರಾಚರದಿ ಅಂತ. ಈ 30 ಕಾರ್ಯ ಮತ್ತು ಕಾರಣರೂಪಗಳು, ಅದರಲ್ಲಿ 25 ಕಾರ್ಯರೂಪಗಳು, 5 ಕಾರಣರೂಪಗಳು. ಈ ಕಾರಣರೂಪಗಳು ಜೀವರನ್ನು ಅವರ ಪೂರ್ವಕರ್ಮಾನುಸಾರ ನಾನಾ ಯೋನಿಗಳಲ್ಲಿ ಹುಟ್ಟುವಂತೆ ಮಾಡಿ ಕರ್ಮ ಮಾಡಿಸ್ತಾ ವಿಹಾರವನ್ನು ಭಗವಂತ ಮಾಡ್ತಾನೆ. ಕಾರ್ಯರೂಪಗಳು ಆಯಾ ತತ್ವಗಳಿಂದ ಆಗ್ತಕ್ಕಂಥ ಗುಣಕರ್ಮಗಳನ್ನು ಈ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಜೀವರಲ್ಲಿ ಉಂಟು ಮಾಡ್ತವೆ. ಇಲ್ಲಿ 30 ಕಾರ್ಯ ಮತ್ತು ಕಾರಣರೂಪಗಳನ್ನು ಸೇರಿ 30 ಅಲ್ಲಿ ಇರುವಂತಹ ಭಗವಂತ ಭೇದವರ್ಜಿತ ಮೂ ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಅಂತ. ಈ ಜಗತ್ತಿನ ಸೃಷ್ಟಿಯಾದಿ ಕಾರ್ಯವನ್ನು ಮಾಡೋನು ಅವನೇ ಸರ್ವತಂತ್ರ ಸ್ವತಂತ್ರತ್ವೇನ ಜೀವರಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥ ಮುಕ್ತಿಪ್ರದ ರೂಪನೋ ಅವನೇ ಅಂತ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ನಾಟಕದಲ್ಲಿ ಪಾತ್ರಧಾರಿಯಾಗಿರ್ತಕ್ಕಂಥವನು ಏಕಕಾಲದಲ್ಲಿ 30 ಪಾತ್ರಗಳನ್ನು ವಹಿಸಿ ಅದ್ಭುತವಾಗಿರ್ತಕ್ಕಂಥ ನಾಟಕವನ್ನು ಅಭಿನಯನ ಮಾಡಿದರೆ ಹೇಗಿರುತ್ತೋ ಹಾಗೆ ಅಂತ. ಭಗವಂತನ 30 ರೂಪಗಳಿಗೆ ಪರಸ್ಪರ ಆಗಲಿ ಅಥವಾ ಭಗವಂತನಿಂದ ಆಗಲಿ ಸ್ವಲ್ಪವೂ ಭೇದ ಇಲ್ಲ. ಪರಸ್ಪರ ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಭೇದ ಇಲ್ಲ. ಈ 30 ರೂಪಗಳಿಗೂ ಮೂಲ ರೂಪ ಪರಮಾತ್ಮನಿಗೂ ಭೇದ ಇಲ್ಲ, ಕಿಂಚಿತ್ತೂ ಭೇದ ಇಲ್ಲ. ಆದರೂ ಅಚಿಂತ್ಯದ್ಭುತ ಶಕ್ತಿಯಿಂದ ಭೇದ ವ್ಯವಹಾರವನ್ನು ತೋರಿಸ್ತಾನೆ ಜಗತ್ತಿಗೆ. ತನ್ನ ಅದ್ಭುತವಾಗಿರ್ತಕ್ಕಂಥ ಲೀಲೆಯ ಚಿಂತನೆ ಬರೋ ಹಾಗೆ ಮಾಡ್ತಾನೆ ಭಗವಂತ. ಹೇಗೆ ಅಂದರೆ ಏಕಪಾತ್ರಾಭಿನಯ, ಒಬ್ಬನೇ ವ್ಯಕ್ತಿ 30 ಪಾತ್ರಗಳನ್ನು ಏಕಕಾಲದಲ್ಲಿ ಮಾಡಿದ್ರೆ ಹೇಗಿರುತ್ತೋ ಹಾಗೆ. ವ್ಯಕ್ತಿ ಒಬ್ಬನೇ, ಪಾತ್ರಗಳು ಬೇರೆ ಹೇಗೋ ಅಲ್ಲಿ, ಇಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಒಬ್ಬನೇ, ಅವನೇ ಕಾರ್ಯರೂಪ ಕಾರಣರೂಪ ಅಂತ 30 ರೂಪಗಳನ್ನು ಜಗತ್ತಿಗೆ ತೋರಿಸ್ತಾನೆ. ಇದು ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆ. ಈ ಪರಿಯ ಸೊಬಗ ಇನ್ನಾವ ದೇವರಲ್ಲಿ ಕಾರಣೆ ಅಂತ. ಈ ಪಾತ್ರಗಳು ಕೂಡ ಅನ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರೋವಂಥದ್ದು. ಯಾಕಂದರೆ 3 ಲೋಕಗಳ ಸೃಷ್ಟಿ ಸ್ಥಿತಿ ಲೈ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನು ಮಾಡೋದು ಎಲ್ಲವೂ ಕೂಡ ಭಗವಂತನ ಅಸಾಧಾರಣ ಲಕ್ಷಣ. ಪರಮಾತ್ಮನನ್ನು ಬಿಟ್ಟರೆ ಇನ್ಯಾರಲ್ಲೂ ಯಾವತ್ತೂ ಕಾಣದೇ ಇರತಕ್ಕಂಥ ಲಕ್ಷಣ, ಅದರಿಂದ ಯಾರಿಗೂ ಸಾಧ್ಯ ಇಲ್ಲ. ಲಕ್ಷ್ಮೀ ಬ್ರಹ್ಮಾದಿಗಳು ಪರಮಾತ್ಮನ ಅನುಗ್ರಹದಿಂದ ಶ್ರೀಯತ್ ಕಟಾಕ್ಷ ಬಲವತ್ ಅನ್ನೋ ಹಾಗೆ ಭಗವಂತನ ಕೃಪಾ ಕಟಾಕ್ಷದಿಂದ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡಿಸ್ತಾರೆ. ವಾಯುದೇವರು ಮೋಕ್ಷಪ್ರದ ಅಂದರೆ ವಿಷ್ಣುರ್ಹಿದಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞೇಯ ಅನ್ನೋಂಗೆ ಮುಕ್ತಿಯನ್ನು ಭಗವಂತನ ಆಜ್ಞೆಯಂತೆ ವಾಯುದೇವರು ಕೊಡ್ತಾರೆ. ಆದ್ದರಿಂದ ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥವನು ಮುಕ್ತಿದಾಯಕ ಎಲ್ಲವೂ ಕೂಡ ಪರಮಾತ್ಮ ಒಬ್ಬನೇ. ಅವನೇ ಈ ಚರಾಚರದಿ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ 6-5 ರೂಪದಿ ಅಂದರೆ 6×5 30 ರೂಪಗಳಿಂದ ವಿಹಾರ ಮಾಡ್ತಾ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಕರ್ಮವನ್ನು ಮಾಡಿಸಿ ಅದಕ್ಕೆ ಫಲವಾಗಿ ಅವರವರಿಗೆ ತ್ರಿವಿಧ ಜೀವರಿಗೆ ಗತಿಯನ್ನು ಕೊಡ್ತಾನೆ. ಸಾತ್ವಿಕರಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಮುಕ್ತಿಯನ್ನು ಕೊಡಲಿಕ್ಕಾಗಿ ಕರ್ಮ ವಿಮೋಚನವನ್ನು ಈ ರೀತಿ ಚಿಂತನೆ ಮಾಡಿದವರಿಗೆ ಕರ್ಮ ವಿಮೋಚನವನ್ನು ಮಾಡ್ತಾನೆ. ಈ ಕರ್ಮಗಳಿಗೆ ಶುಭ ಅಶುಭ ಅಂಥೇಳಿ ಎರಡು ರೀತಿಯಾಗಿರ್ತಕ್ಕಂಥ ಫಲ ಇರೋದರಿಂದ ಮನುಷ್ಯೋತ್ತಮರಿಂದ ಪ್ರಾರಂಭ ಮಾಡಿ ದೇವತೆಗಳ ಪರ್ಯಂತವೂ ಅಸುರರ ಪರ್ಯಂತರವೂ ನರಕ ಮಾನವಯೋನಿ ಸ್ವರ್ಗ ಮುಕ್ತಿ ಎಲ್ಲವನ್ನೂ ಹೊಂದಿಸ್ತಾನೆ ಭಗವಂತ. ಆದರೆ ದೇವಾನಾಂ ನಿರಯೋ ನಾಸ್ತಿ ಅಂತ, ದೇವತೆಗಳಿಗೆ ಯಾವತ್ತೂ ನರಕವಾಸ ಇಲ್ಲ. ಅಕಸ್ಮಾತ್ ಪಾಪ ಮಾಡಿದರೂ ತತ್ಪ್ರಯುಕ್ತ ಮನುಷ್ಯ ಜನ್ಮವನ್ನಷ್ಟೇ ಪಡಿತಾರೆ. ಅಸುರರಿಗೆ ಮುಕ್ತಿ ಅನ್ನೋದು ಯಾವತ್ತೂ ಇಲ್ಲ. ಮಿಥ್ಯಾಜ್ಞಾನ ವಿಷ್ಣು ದ್ವೇಷ ಇದೆಲ್ಲ ಮಾಡಿದ್ರ ಫಲವಾಗಿ ಅಂಧಂತಮಸ್ಸೆ ಹೊಂದುತ್ತಾರೆ. ಆದ್ದರಿಂದ ಪರಮಾತ್ಮ ಪ್ರಳಯ ಕಾಲದಲ್ಲಿ ಸ್ವ ಉದರದಲ್ಲಿಟ್ಟೆಲ್ಲರನ್ನು ಸಂತೈಪ ಸರ್ವಜ್ಞ. ಪ್ರಳಯ ಕಾಲ ಮೂಲ ಮತ್ತೆ ಸೃಷ್ಟಿ ಕಾರ್ಯ ಬಂದಾಗ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು, ಸಾತ್ವಿಕರಿಗೆ ಮೋಕ್ಷವನ್ನು, ರಾಜಸರಿಗೆ ನಿತ್ಯ ಸಂಸಾರವನ್ನು, ತಾಮಸರಿಗೆ ನರಕ ಅಂಧಂತಮಸ್ಸನ್ನು ಹೊಂದಿಸ್ತಾನೆ ಭಗವಂತ. ಇದು ಭಗವಂತ ಮಾಡ್ತಕ್ಕಂಥ ಅಚಿಂತ್ಯದ್ಭುತ ಲೀಲೆ. ಕಾರ್ಯರೂಪ ಕಾರಣರೂಪನಾಗಿ ತಾನೇ ಅಭೇದನಾಗಿ ಒಬ್ಬನೇ ಈ ಕಾರ್ಯವನ್ನು ಮಾಡ್ತಾನೆ, ಆ ಮನೆ ಸರ್ವೋತ್ತಮ ಅಂತ ತಿಳಿಸ್ತಾರೆ.